ಬಳ್ಳಿ ತದವಲು ತೆಂಗಿನ ಗಾಯಿ ಕಡಲೆಯು ಮೆಲುವವಗೆ ಬೆಳ್ಳಿಯ ಊಲಿ ಗೆಜ್ಜೆಯನ್ನು ಕಟ್ಟಿ ಕುಣಿವಂತ ಡೊಳ್ಳಿನ ಗಣಪಗಾರತಿ ಎತ್ತಿರೆ ಆರತಿ ಬೆಳಗಿರೆ ಆರತಿ ಎತ್ತಿರೆ ಗಜಮುಖ ಕರದೊಳು ಪರಶೋಪಾಶಾಂಕುಶದರನಿಗೆ ಹರುಷದಿ ಬಗುದರ ಪೊರೆವಗೆ ಉರಗ ಭೂಷಣನ ಸುಕುಮಾರ ಗಜವದನನ ಚರಣ ಗಮಲಗೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಆರತಿ ಎತ್ತಿರೆ ಗಜಮುಖದವಾಗೆ ಗಣಪಗೆ ಮಂತ್ರಿಗಳಿರ ಕೇಳಿರಿ ಗಾಗೆ ಮಂತ್ರಿಗಳಿರ ಮಂತ್ರಿಗಳಿರ ಕೇಳಿರಿ ಗ ಶ್ರೀಕಾಂತನ ಕಾಡುವ ಯೋಗ ಶ್ರೀಕಾಂತನ ಕಾಡುವ ಯೋಗ ಎಂಬವನೇ ನೀನು

ಮರಿದುಂಬಿ ಗುರುಳೆ ಗೋಪಾಲನ ನಾರಿ ಗೋಪಾಲನ ನಾರಿ ಹಂಸನ ಗತಿ ಮೀರಿ ಗೋಪಾಲನ ನಾರಿ ಹಂಸನ ಗತಿ ಮೀರಿ ಗೋಪಾಲನ ನಾರಿ ರಥದಿಂದಿಳಿದು ನಡೆದಂದು ದುರಿತವನದಾವಾಗ್ನಿ ಲಕ್ಷ್ಮೀ ಮುಕುಂದ ಮುರಾರಿ ಜಯವೆನು ತೆರಗಿ ಮಗುಳೆದ್ದು ಅಚ್ಯುತನ ಮೃದು ಕರವ ಪಿಡಿದು ಎಂದ ಪ್ರೇಮದೋಳ್ ಎನ್ನ ಮಾತ ಲಾಲಿಸಬೇಕು ಸರವಿಲ್ಲದಾಗ ಪುಡು ಪುಡುಗಿ ನೋಡಿದಳು ಪುಡು ಪುಡುಗಿ ನೋಡಿದಳು ಸರ ಕಾಣದಿರಲು ಗಡಬಡಿಸಿ ಮೂರ್ಛೆ ಬಿದ್ದೆದ್ದು ಮರುಗಿದಳು. ಆರ ಕೈಯ ಸೇರಿತೋ ಬಂಗಾರ ಹಾರವೋ, ಸಾರಿ ಒಯ್ದರೋ ಯಾರು ಬಂದು ಅರಿಯದಂತೆ ಸಾರಿ ಒಯ್ದರೋ. ಯಾರು ಬಂದು ಅರಿಯದಂತೆ ಸಾರಿ ಹರನ ಸತಿಯ ಕರುಣಾದಿಂದ ಧರೆಯ ಮೇಲಗೆ, ಹರನ ಸತಿಯ ಹರನ ಸತಿಯ ಹರನ ಸತಿಯ ಕರುಣಾದಿಂದ ಧರೆಯ ಮೇಲಗೆ, ಅರಸಿಯನಿಸಿ ಮೆರೆಸಿದಂತೆ ವರಹ ಮಾಲಿಕೆ, ಅರಸಿಯನಿಸಿ ಮೆರೆಸಿದಂತೆ ವರಹ ಮಾಲಿಗೆ. ಆರ ಕೈಯ ಸೇರಿತೋ ಬಂಗಾರ ಹಾರವೋ, ಯಾರು ಬಂದು ತೋರದಂತೆ ಸಾರಿ ಒಯ್ದರೋ, ಯಾರು ಬಂದು ತೋರದಂತೆ ಸಾರಿ ಒಯ್ದರೋ. ಜೋಡಿರದ ಮನೆಯೊಂದು ಕಾಣಿಸೆ, ನಿಶ್ಚಯಿಸೇ ಮಗನೆಯನು ತಾನಿಶ್ಚಯಿಸಿ ತಾಕಾಳಿಂಗ ವೇಣಿಯ ಬಳಿಗಾಗಿ ಮುಂದುವರಿಸೆ ಕಾಳಿಂಗ ವೇಣಿಯ ಬಳಿಗಾಗಿ ಮುಂದುವರಿಸಿ ರಜತಾದ್ರಿ ರಜತಾ